ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಬೆಳೆ ಉತ್ಪಾದನೆಯಲ್ಲಿ ಮಣ್ಣಿನ ಆರೋಗ್ಯ ಮತ್ತು ನಿರ್ವಹಣೆ ಈ ಕುರಿತು ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾದ ಶ್ರೀಮತಿ ಎಂಎನ್ ರೇಖಾ ಅವರೊಡನೆ ಸಂದರ್ಶನ. ನಮಸ್ಕಾರ ರೇಖಾ ಅವರೇ. ನಮಸ್ತೆ ರೇಖಾ ಅವರೇ. ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಮಣ್ಣು ಫಲವತ್ತತೆಯಿಂದ ಕೂಡಿರಬೇಕು, ಮಣ್ಣು ಆರೋಗ್ಯವಂತವಾಗಿರಬೇಕು, ಅದು ಚೆನ್ನಾಗಿದ್ರೆ ಮಾತ್ರ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಏನು ಇದು ಮಣ್ಣಿನ ಆರೋಗ್ಯ ಅಂತ ಹೇಳಂದ್ರೆ ಅದನ್ನ ನಿರ್ವಹಣೆ ಮಾಡೋದು ಹೇಗೆ? ಮೊದಲಿಗೆ ಮಣ್ಣಿನ ಆರೋಗ್ಯ ಅಂದ್ರೆ ಏನ್ ಹೇಳಿ? ಮಣ್ಣಿನ ಆರೋಗ್ಯ ಅಂತಂದ್ರೆ ಈಗ ಏನಂತಾರೆ ಜನಗಳು, ಫಲವತ್ತಾದ ಮಣ್ಣನ್ನ ಮಾತ್ರ ಆರೋಗ್ಯ ಮಣ್ಣು ಅಂತ ತಿಳ್ಕೊಂತಾರೆ. ಆದ್ರೆ ಫಲವತ್ತಾದ ಮಣ್ಣನ್ನ ನಾವು ಆರೋಗ್ಯ ಮಣ್ಣು ಅಂತ ಕರೆದಿಕ್ಕಾಗೋದಿಲ್ಲ. ಆರೋಗ್ಯ ಮಣ್ಣು ಅಂತಂದ್ರೆ ಮಣ್ಣಿನಲ್ಲಿರುವಂತಹ ಮೂಲಭೂತ ವಸ್ತುಗಳು ಅಂದ್ರೆ ಏನು ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಏನಿರುತ್ತೆ, ಈ ಮೂರು ಅಂಶಗಳನ್ನು ಉತ್ತಮವಾಗಿದ್ದಾಗ ಮಾತ್ರ ಆ ಮಣ್ಣನ್ನ ನಾವು ಆರೋಗ್ಯಕರವಾದ ಮಣ್ಣು ಅಂತ ಕರಿತೇವೆ. ಈ ಆರೋಗ್ಯಕರವಾದ ಮಣ್ಣು ಏನಂತಂದ್ರೆ ನಮಗೆ ಫಲವತ್ತಾದ ಮಣ್ಣಿಗಿಂತ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಫಲವತ್ತಾದ ಮಣ್ಣು ಅಂತಂದ್ರೆ ಏನಂದ್ರೆ ಅದು ಬರೀ ಜೀವಸತ್ವಗಳು ಅಂದ್ರೆ ನಮ್ಮ ಸಸ್ಯದ ಬೆಳವಣಿಗೆಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಚೆನ್ನಾಗಿ ಒದಗಿಸುತ್ತೆ. ಆದ್ರೆ ಅಂತಹ ಮಣ್ಣನ್ನ ನಾವು ಆರೋಗ್ಯ ಮಣ್ಣು ಅಂತ ಕರೆಯೋದಿಕ್ಕಾಗೋದಿಲ್ಲ. ಯಾಕಂತಂದ್ರೆ ಆರೋಗ್ಯ ಮಣ್ಣಿನಲ್ಲಿ ಇವೆಲ್ಲ ಮೂರು ಅಂಶಗಳು ಉತ್ತಮವಾಗಿರಬೇಕು ಅಂತ ನಾನು ಹೇಳಿದೆ. ಈಗ ಫಲವತ್ತಾದ ಮಣ್ಣಿನಲ್ಲಿ ಬರೀ ಪೋಷಕಾಂಶಗಳು ಹೆಚ್ಚಾಗಿದ್ದಾಗ ಆ ಒಂದು ಭೂಮಿಯಲ್ಲಿ ಬೆಳೆದಂತಹ ಬೆಳೆಗಳು ಅಧಿಕ ಇಳುವರಿಯನ್ನು ಕೊಡೋದಿಲ್ಲ. ಯಾಕಂತಂದ್ರೆ ಆ ಮಣ್ಣಲ್ಲಿ ಭೌತಿಕವಾದ, ರಾಸಾಯನಿಕವಾದ ಕೆಲವು ಅಂಶಗಳು ಏನಿರುತ್ತೆ ಅದರಲ್ಲಿ ನಮಗೆ ತೊಂದರೆ ಕಂಡು ಬರ್ತಾ ಇರುತ್ತೆ. ಆಗ ಅಂತ ಮಣ್ಣನ್ನ ನಾವು ಆರೋಗ್ಯಕರ ಮಣ್ಣು ಅಂತ ಕರೆಯೋದಿಕ್ಕಾಗೋದಿಲ್ಲ. ಆದ್ರಿಂದ ಎಲ್ಲಾ ಫಲವತ್ತಾದ ಮಣ್ಣುಗಳು ನಮಗೆ ಆರೋಗ್ಯಕರವಾಗಿ ಉತ್ತಮವಾದ ಇಳುವರಿಯನ್ನು ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆರೋಗ್ಯಕರ ಮಣ್ಣೇ ಬೇರೆ, ಮಣ್ಣಿನ ಫಲವತ್ತತೆನೇ ಬೇರೆ, ಎರಡು ಬೇರೆ ಬೇರೆ ಆಗಿರುತ್ತೆ. ಸರಿ, ಈಗ ಮಣ್ಣಿನಲ್ಲೂ ಸಹ ನಾವು ಬೇರೆ ಬೇರೆ ರೀತಿಯ ಮಣ್ಣುಗಳನ್ನ ಕಾಣ್ತೇವೆ ಅದರ ಭೌತಿಕ ರಚನೆಗನುಗುಣವಾಗಿ. ಏನಿದು ಭೌತಿಕ ರಚನೆ ಅಂತ ಹೇಳಂದ್ರೆ, ಈಗ ಭೌತಿಕ ಗುಣಗಳು ಅಂತ ಹೇಳಂದ್ರೆ ಏನು ಮಣ್ಣಿನಲ್ಲಿ? ಮಣ್ಣಿನ ಭೌತಿಕ ಗುಣಗಳಂದ್ರೆ ನಮ್ಮ ಕಣ್ಣಿಗೆ ಗೋಚರವಾಗುವಂತಹ ಮತ್ತೆ ನಮ್ಮ ಕೈಗೆ ಅಂದ್ರೆ ಫೀಲ್ ಆಗುವಂತಹ ಸ್ಪರ್ಶ ಜ್ಞಾನದಿಂದ ತಿಳ್ಕೊಳ್ಳುವಂತಹ ಗುಣಗಳು. ಉದಾಹರಣೆಗಾಗಿ ನಮ್ಮ ಅದರಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಕೆಪಾಸಿಟಿ ಆಗಿರ್ಬೋದು, ಕಣ ರಚನೆ ಆಗಿರ್ಬೋದು, ಮಣ್ಣಿನ ಕಣಗಳಲ್ಲಿ ಇರುವಂತಹ ವ್ಯತ್ಯಾಸ ಆಗಿರ್ಬೋದು, ಮತ್ತು ಮಣ್ಣಿನ ತಾಪಮಾನ ಆಗಿರ್ಬೋದು, ಈ ಎಲ್ಲಾ ಗುಣಗಳನ್ನು ನಾವು ಮಣ್ಣಿನ ಭೌತಿಕ ಗುಣಗಳು ಅಂತ ಕರಿತೇವೆ. ಈಗ ತಾವು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರೆ, ಈ ಮಣ್ಣಿನ ಆರೋಗ್ಯ ಅಂತ ಹೇಳಬೇಕಾದ್ರೆ ಅದರಲ್ಲಿ ರಾಸಾಯನಿಕ ಗುಣಗಳನ್ನು ಸಹ ನಾವು ಗಮನಿಸ್ತೀವಿ ಅಂತ ಹೇಳಿ. ಈಗ ಮಣ್ಣಿನ ರಾಸಾಯನಿಕ ಗುಣಗಳು ಅಂತ ಹೇಳಂದ್ರೆ ಏನು? ಈಗ ಫಲವತ್ತಾದ ಮಣ್ಣಿನಲ್ಲೂ ಸಹ ಈ ರಾಸಾಯನಿಕ ಗುಣಗಳು ಇರುತ್ತೆ ಇಲ್ಲವೇ? ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯ ಮಣ್ಣಲ್ಲಿ ಎರಡೂ ಕೂಡ ರಾಸಾಯನಿಕ ಗುಣಧರ್ಮಗಳು ಇರುತ್ತೆ. ಆದ್ರೆ ಅದರಲ್ಲಿ ಇರುವಂತಹ ವ್ಯತ್ಯಾಸದ ಆಧಾರದ ಮೇಲೆ ನಾವು ಆ ಮಣ್ಣನ್ನ ಆರೋಗ್ಯ ಮತ್ತು ಫಲವತ್ತತೆ ಮಣ್ಣು ಅಂತ ನಾವು ವಿಭಾಗವಾಗಿ ಮಾಡ್ತೇವೆ. ಈಗ ರಾಸಾಯನಿಕ ಗುಣಧರ್ಮಗಳಂದ್ರೆ ಒಂದು ರಸಸಾರ, ಇದು ತುಂಬಾ ಮುಖ್ಯವಾದಂತಹ ಒಂದು ಅಂಶ. ರಸಸಾರ ಆಗಿರ್ಬೋದು, ವಿದ್ಯುದ್ವಾಹಕತೆ ಆಗಿರ್ಬೋದು, ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳು ರೂಪಾಂತರಗೊಳ್ಳುವ ಕ್ರಿಯೆಗಳಾಗಿರ್ಬೋದು, ಹಾಗೂ ಸಾವಯವ ಮತ್ತು ಇಂಗಾಲದ ಅನುಪಾತಗಳಾಗಿರ್ಬೋದು, ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ರಾಸಾಯನಿಕ ಗುಣಧರ್ಮಗಳು ಅಂತ ಕರಿತೇವೆ. ಇನ್ನು ತಾವು ಜೈವಿಕ ಗುಣಧರ್ಮಗಳ ಬಗ್ಗೆ ಸಹ ಹೇಳಿದ್ರೆ ಏನ್? ಹಾಗಂದ್ರೆ ಜೈವಿಕ ಗುಣಧರ್ಮಗಳು ಅಂದ್ರೆ ಮಣ್ಣಿನಲ್ಲಿ ಇರುವಂತಹ ಜೀವ ಕಣಗಳು, ಅಂದ್ರೆ ಅದರಲ್ಲಿ ಇರುವಂತಹ ಶಿಲೀಂಧ್ರಗಳಾಗಿರ್ಬೋದು, ಶೈವಲಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಅದಲ್ಲದೆ ಕಣ್ಣಿ ಗೋಚರಿಸುವಂತಹ ಈ ಎರೆಹುಳುಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಗಾತ್ರದ ಸಹಸ್ರಪದಿಗಳಾಗಿರ್ಬೋದು, ಈ ಎಲ್ಲವೂ ಕೂಡ ಮಣ್ಣಿನ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಅತಿ ಹೆಚ್ಚಿನ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಇವಕ್ಕೂ ಕೂಡ ನಾವು ಮಣ್ಣಿನ ಜೈವಿಕ ಗುಣಧರ್ಮಗಳು ಅಂತ ಕರಿತೇವೆ. ಈಗ ಸರಿ, ಹಾಗಾದ್ರೆ ಈ ಒಟ್ಟಾರೆಯಾಗಿ ಈ ಮಣ್ಣಿನಲ್ಲಿರುವಂತಹ ರಾಸಾಯನಿಕ ಗುಣಧರ್ಮಗಳು ಮತ್ತು ಈ ಜೈವಿಕ ಗುಣಧರ್ಮಗಳು, ಇವುಗಳನ್ನೆಲ್ಲ ಕಾಪಾಡಿಕೊಳ್ಳೋದು ಹೇಗೆ? ಕಾಪಾಡಿಕೊಂಡು ಈ ಮಣ್ಣಿನ ಆರೋಗ್ಯವನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ? ಈಗ ಮಣ್ಣು ಅಂತಂದ್ರೆ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಬರೀ ಬೆಳೆ ಬೆಳೆಯೋದಿಕ್ಕಾಗಿ ಅಷ್ಟೇ ಉಪಯೋಗಿಸ್ತೀವಿ. ಆದ್ರೆ ಮುಖ್ಯವಾಗಿ ಅದರ ಆರೋಗ್ಯನ ಕಾಪಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಭೂಮಿಯನ್ನ ತುಂಬಾ ಹಸಿಯಾಗಿದ್ದಾಗ ಅಥವಾ ತುಂಬಾ ಒಣಗಿದಾಗ ನಾವು ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನ ಕಣರಚನೆಯ ಮೇಲೆ ವ್ಯತ್ಯಾಸ ಕಂಡು ಬರುತ್ತೆ. ಆಗ ಏನಾಗುತ್ತೆ ಅಂದ್ರೆ ಮುಂದೆ ನಾವು ಬೆಳೆಯುವಂತಹ ಬೆಳೆಗಳಿಗೆ ಅದು ನಮಗೆ ಎಫೆಕ್ಟ್ ತೋರಿಸೋದ್ರಿಂದ ಇಳುವರಿಯಲ್ಲಿ ಕುಂಠಿತವಾಗಿ ಖಂಡಿತ ಕಂಡು ಬರುತ್ತೆ. ಹಾಗಾಗಿ ರೈತರು ಹದ ಬಿದ್ದಾಗ ಅದನ್ನ ಉಳುಮೆ ಮಾಡಬೇಕು ಅಂತ ಹೇಳ್ತಾರೆ. ಹಿಂದಿನಿಂದ ಇರುವಂತಹ ಒಂದು ವಾಡಿಕೆ ಅದು. ಹದ ಬಂದಿದೆ ಇವಾಗ, ಇವಾಗ ಉಳುಮೆ ಮಾಡಿದ್ರೆ ಒಳ್ಳೇದಾಗುತ್ತೆ ಭೂಮಿ, ತಾವೇನ್ ಹೇಳಿದ್ರಲ್ಲ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಹಾಗಾಗಿ ಆ ಹದವನ್ನು ನೋಡಿ ಸಾಮಾನ್ಯವಾಗಿ ರೈತರು ಉಳುಮೆ ಮಾಡಬೇಕು. ಅದೇ ರೀತಿ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಅಂದ್ರೆ ನಾವು ಏನ್ ಹೇಳ್ತೀವಿ, ಸಾವಯವ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಆಗಿರ್ಬೋದು, ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ಅಂತ ಆಗಿರ್ಬೋದು, ಅದನ್ನ ಹೆಚ್ಚು ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿ ಇರುವಂತಹ ರಾಸಾಯನಿಕ ಗುಣಧರ್ಮ ಆಗಿರ್ಬೋದು, ಜೈವಿಕ ಗುಣಧರ್ಮವಾಗಿರ್ಬೋದು, ಅವು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಈ ಅಂಶದಿಂದ ನಮಗೆ ಕಂಡು ಬರುತ್ತೆ. ಅಂದ್ರೆ ಸಾವಯವ ಗುಣಧರ್ಮಗಳು ಅಂತ ಹೇಳಂತಂದ್ರೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ಇನ್ನಿತರ ಸಾವಯವ ತ್ಯಾಜ್ಯ, ಯಾವುದೇ ಕೃಷಿ ತ್ಯಾಜ್ಯವನ್ನ ನಾವು ಕಾಂಪೋಸ್ಟ್ ಮಾಡಿ ಅದನ್ನ ಮಣ್ಣಿಗೆ ಸೇರಿಸುವಂತ ಅದು ಕಾಂಪೋಸ್ಟ್ ಮಾಡೋದ್ರ ಮೂಲಕ ಆಗಿರ್ಬೋದು, ಇಲ್ಲಾಂದ್ರೆ ಹಸಿರೆಲೆಗಳು ಸಿಗುತ್ತೆ, ಅದನ್ನ ಡೈರೆಕ್ಟ್ ಆಗಿ ನಾವು ಭೂಮಿಗೆ ಹಾಕಿ ಅದನ್ನ ಕರಗಿಸುವ ಮೂಲಕ ನಾವು ಸಾವಯವ ವಸ್ತುನ ಮಣ್ಣಿನಲ್ಲಿ ಹೆಚ್ಚು ಮಾಡಬಹುದು. ಅದೇ ರೀತಿ ಮಣ್ಣಿನ ಸವಕಳಿ ಆಗದೆ ಇರ್ತಾರ. ಯಾವಾಗ್ಲೂ ಏನಾಗುತ್ತೆ, ಡೈರೆಕ್ಟ್ ನಮಗೆ ಮಳೆ ಬಿದ್ದಾಗ ಆಗಿರ್ಬೋದು, ಇಳಿಜಾರು ಪ್ರದೇಶಗಳಲ್ಲಾಗಿರ್ಬೋದು, ಮಳೆ ಬಿದ್ದಾಗ ಮೇಲಿರುವಂತಹ ಮಣ್ಣು ಅಧಿಕ ಸಾವಯವ ವಸ್ತುವಿಂದ ಕೂಡಿರುತ್ತೆ. ಇಂತಹ ಮಣ್ಣು ಸವಕಳಿಯಿಂದ ನಮಗೆ ಕೊಚ್ಚಿ ಹೋಗೋದ್ರಿಂದ ಆ ಮಣ್ಣಿನಲ್ಲಿರುವ ಫಲವತ್ತತೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂದ್ರೆ, ಈಗ ಇಳಿಜಾರು ಪ್ರದೇಶಗಳಲ್ಲಿ ಅಡ್ಡಲಾಗಿ ನಾವು ಉಳುಮೆ ಮಾಡೋದ್ರ ಮೂಲಕ ಅಥವಾ ಬದುಗಳನ್ನು ಮಾಡೋ ಮೂಲಕ ಅಥವಾ ಹುಲ್ಲುಗಾವಲು ಅಂದ್ರೆ ಹುಲ್ಲನ್ನು ಜಾಸ್ತಿ ಬೆಳೆಯೋದ್ರ ಮೂಲಕ ಮಣ್ಣಿನ ಸವಕಳಿನ ತಪ್ಪಿಸಬೇಕು. ಇದರಿಂದನೂ ಕೂಡ ಮಣ್ಣಿನ ಗುಣರಚನೆಗಳಲ್ಲಿ ಕೂಡ ವ್ಯತ್ಯಾಸ ಕಂಡು ಬರೋದನ್ನ ನಾವು ಕಡಿಮೆ ಮಾಡಬಹುದು. ಅದೇ ರೀತಿ ಬೇಸಾಯ ಕ್ರಮಗಳನ್ನ ಅಂದ್ರೆ ಸಮಯಕ್ಕೆ ತಕ್ಕವಾಗಿ ಮತ್ತೆ ಅಗತ್ಯತೆ ಇರುವಾಗ ಮಾತ್ರ ಮಣ್ಣಿನಲ್ಲಿ ಉಳುಮೆ ಮಾಡಿ ಮಣ್ಣಿನ ನಿರ್ವಹಣೆ ಕೂಡ ಮಾಡಬಹುದು. ಅದೇ ರೀತಿ ಬೆಳೆ ಪರಿವರ್ತನೆ ಮಾಡೋದ್ರಿಂದ, ಮಿಶ್ರ ಬೆಳೆ ಬೆಳೆಯೋದ್ರಿಂದ, ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನ ನಾವು ವೇಸ್ಟ್ ಆಗೋದ್ರಿಂದ ತಪ್ಪಿಸಿ ಅದನ್ನ ಗಿಡಗಳಿಗೆ ಒದಗಿಸುವಂತ ಕೆಲಸನೂ ಕೂಡ ಮಾಡಬಹುದು. ಅದೇ ರೀತಿ ಈ ಎಲ್ಲ ಮಣ್ಣಿನ ರಾಸಾಯನಿಕ ಜೈವಿಕ ಗುಣಗಳನ್ನ ಹೆಚ್ಚಿಸೋದ್ರಿಂದ ನಮಗೆ ಇಳುವರಿಯಲ್ಲಿ ಕೂಡ ಕೊನೆಯದಾಗಿ ನಮಗೆ ಇಳುವರಿ ಹೆಚ್ಚಾಗಿ ಕಂಡು ಬರುತ್ತೆ. ಈಗ ಬೆಳೆ ಪರಿವರ್ತನೆ ಅಂತಂದ್ರೆ, ಈಗ ಒಂದೇ ಪ್ರದೇಶದಲ್ಲಿ ಒಂದೇ ಬೆಳೆ, ಈಗ ಜೋಳ ಬೆಳೆದ್ರೆ ಮತ್ತೆ ಮುಂದ ವರ್ಷನು ಜೋಳ ಬೆಳೆಯೋದು, ಈಗ ಭತ್ತ ಬೆಳೆಯುವಂತ ಜಮೀನಿನಲ್ಲಿ ಪುನಃ ಭತ್ತ ಬೆಳೆಯುವಂತದ್ದು, ಈ ರೀತಿಯಾಗಿ ಮಾಡೋದ್ರಿಂದ ಸಹ ಆರೋಗ್ಯ ಹಾಳಾಗುತ್ತೆ ಮಣ್ಣಿಂದು. ಈಗ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿರುವ ಪೋಷಕಾಂಶಗಳು, ಅದನ್ನ ನಾವು ಏನ್ ಮಾಡ್ತೀವಿ, ಒಂದು ಗಿಡಕ್ಕೆ ಮುಖ್ಯವಾಗಿ 17 ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಇದನ್ನ ನಾವು ಅದರ ಅವಶ್ಯಕತೆ ಅನುಗುಣವಾಗಿ ಪ್ರಧಾನ ಪೋಷಕಾಂಶಗಳು, ದ್ವಿತೀಯ ಮತ್ತು ತೃತೀಯ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಅಂತ ವಿಂಗಡಣೆ ಮಾಡ್ತೇವೆ. ಪ್ರಧಾನ ಪೋಷಕಾಂಶಗಳಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್, ಅದೇ ರೀತಿ ದ್ವಿತೀಯ ಅಂದ್ರೆ ಕ್ಯಾಲ್ಸಿಯಂ, ಗಂಧಕ ಮತ್ತೆ ಮೆಗ್ನೀಶಿಯಂ. ಅದೇ ರೀತಿ ಲಘು ಪೋಷಕಾಂಶಗಳು ಅಂತಂದ್ರೆ ನಮಗೆ ಬೋರಾನ್ ಆಗಿರ್ಬೋದು, ಸತು ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು ಅಥವಾ ಇನ್ನಿತರ ಪೋಷಕಾಂಶಗಳನ್ನ ನಾವು ಲಘು ಪೋಷಕಾಂಶಗಳು ಅಂತ ಕರಿತೇವೆ. ಈ ಎಲ್ಲಾ ಪೋಷಕಾಂಶಗಳು ಎಲ್ಲಾ ಗಿಡಗಳಿಗೂ ಬೇಕಾಗುತ್ತೆ, ಆದ್ರೆ ಅತಿ ಹೆಚ್ಚು ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಕೆಲವು ಗಿಡಗಳಿಗೆ ಬೇಕಾಗುತ್ತೆ. ಈಗ ದ್ವಿದಳ ಧಾನ್ಯಗಳನ್ನ ತೆಗೆದುಕೊಂಡಾಗ ಅದಕ್ಕೆ ಸಾರಜನಕದ ಅವಶ್ಯಕತೆ ಕಡಿಮೆ ಇರುತ್ತೆ, ಅದನ್ನೇ ನಾವು ಏಕದಳ ಬೆಳೆಗಳನ್ನ ತೆಗೆದುಕೊಂಡಾಗ ಅದಕ್ಕೆ ಸಾರಜನಕದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಯಾಕಂದ್ರೆ ದ್ವಿದಳ ಧಾನ್ಯಗಳು ಈ ಸಾರಜನಕ ಏನು ವಾತಾವರಣದಲ್ಲಿರುವ ಸಾರಜನಕನ ಸ್ಥಿರೀಕರಿಸೋ ಗುಣ ಹೊಂದಿರೋದ್ರಿಂದ ಅದಕ್ಕೆ ಹೆಚ್ಚಿನ ಸಾರಜನಕವನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ. ಆಗ ನಾವು ಏನಾಗುತ್ತೆ, ಬೆಳೆ ಪರಿವರ್ತನೆ ಮಾಡಿದಾಗ ಏಕದಳ ಬೆಳೆಗಳು ಈ ಸಾರಜನಕನ ಹೆಚ್ಚಾಗಿ ಬೆಳೆಸಿಕೊಂತವೆ. ಆಗ ಈ ನಾವು ಬೆಳೆನ ಪರಿವರ್ತನೆ ಮಾಡಿದಾಗ ಈ ದ್ವಿದಳ ಧಾನ್ಯಗಳು ಏನಿರುತ್ತೆ ಅವು ಸಾರಜನಕನ ಸ್ಥಿರೀಕರಿಸಿರ್ತವೆ. ಇದರಿಂದ ಮಣ್ಣಿನಲ್ಲಿ ಸಾರಜನಕ ಪ್ರಮಾಣ ಅತಿಯಾಗಿರುತ್ತೆ. ಆಗ ನೆಕ್ಸ್ಟ್ ಬೆಳೆಯಾಗಿ ನಾವು ಏಕದಳ ಬೆಳೆ ಬೆಳೆದಾಗ ನಾವು ಅದರಲ್ಲಿ 30% ಅಷ್ಟನ್ನು ಕೂಡ ಸಾರಜನಕವನ್ನು ಬಳಸುವಂತಹ ಪ್ರಮಾಣನ ಕಡಿಮೆ ಮಾಡ್ಕೋಬಹುದು. ಇದರ ಜೊತೆಗೆ ಪೀಡೆ ನಿರ್ವಹಣೆಗೂ ಏನಾರ ಅನುಕೂಲವಾಗುತ್ತಾ ಅಂತ? ಹೌದು, ಪೀಡೆ ನಿರ್ವಹಣೆ ಏನಾಗುತ್ತೆ ಅಂದ್ರೆ ಈಗ ಒಂದೇ ಜೀವ ಕೆಲವು ಏನು ರೋಗಗಳು ಇರುತ್ತವೆ, ಅದ್ರ ಕೋಶಗಳಿರುತ್ತೆ, ಅದು ಅದೇ ಬೆಳೆ ಅದೇ ರೀತಿ ಅದೇ ವಂಶದ ಬೆಳೆಗಳಿಗೆ ಬರ್ತಾ ಇರುತ್ತೆ. ಅದರಿಂದ ಏನ್ ಮಾಡ್ಬೇಕು, ನಾವು ಬೆಳೆ ಪರಿವರ್ತನೆ ಮಾಡಿದಾಗ ಒಂದ್ಸರಿ ಅದಕ್ಕೆ ಏನು ಬ್ರೇಕ್ ಆಗ್ತಂಗಾಗುತ್ತೆ, ಅಂದ್ರೆ ಒಂದ್ಸರಿ ಆ ಕೋಶಗಳು ಅಲ್ಲಿ ಸತ್ತೋಗೋದ್ರಿಂದ ನೆಕ್ಸ್ಟ್ ಆ ಬೆಳೆಗಳಿಗೆ ಬರುವಂತ ರೋಗಗಳ ಪ್ರಮಾಣನೂ ಕೂಡ ಕಡಿಮೆ ಮಾಡ್ಕೋಬಹುದು. ಸರಿ ರೇಖಾ ಅವರೇ, ಈಗ ಮಣ್ಣಿನ ಆರೋಗ್ಯ ಅಂತ ಹೇಳಂತಂದ್ರೆ ಅದರಲ್ಲಿ ನಿರ್ದಿಷ್ಟವಾದ ರಾಸಾಯನಿಕ ಅಂಶಗಳು ಮತ್ತೆ ಜೈವಿಕ ಅಂಶಗಳು ಇರಬೇಕು ಅಂತ ತಾವು ಪ್ರಸ್ತಾಪ ಮಾಡಿದ್ರಿ. ಈಗ ನಾವು ಏನ್ ಬೆಳೆ ಬೆಳೀತಾ ಇದ್ದೀವಲ್ಲ, ರೈತರು ಏನ್ ಬೆಳೆ ಬೆಳೀತಾ ಇದ್ದಾರಲ್ಲ, ಆ ಮಣ್ಣು ಆರೋಗ್ಯವಾದ ಮಣ್ಣು ಅಂತ ಕಂಡುಕೊಳ್ಳೋದು ಹೇಗೆ, ಅದಕ್ಕೆ ಏನಾದ್ರು ದಾರಿ ಇದೆಯಾ, ಮಾರ್ಗ ಇದೆಯಾ? ಈಗ ಆರೋಗ್ಯಕರವಾದ ಮಣ್ಣು ಅಂತ ನಾವು ಕರೆಯೋದಕ್ಕೆ ಒಂದು ಸಾಯಿಲ್ ಟೆಸ್ಟ್ ಮಾಡಿಸಬೇಕಾಗುತ್ತೆ. ಅದು ಫಲವತ್ತತೆನ ಏನು ಫಲವತ್ತತೆ ಇದೆ ಅನ್ನೋದನ್ನ ನಮಗೆ ತಿಳಿಸಿಕೊಡುತ್ತೆ. ಇನ್ನೊಂದು ಏನು ಭೌತಿಕ ಗುಣಧರ್ಮಗಳನ್ನ ನಮಗೆ ನೋಡಿದಾಗ ಅದು ಕಣ್ಣಿಗೆ ನಮಗೆ ಕಂಡು ಬರುವಂತಹ ಕ್ರಿಯೆಗಳು. ಈಗ ನೀರು ಹೆಚ್ಚಾಗಿ ನಿಲ್ತಿದೆ ಅಂತಂದ್ರೆ ನಮಗೆ ಗೊತ್ತಾಗುತ್ತೆ ಆ ಮಣ್ಣಿನಲ್ಲಿ ನೀರು ಬಸಿದು ಹೋಗ್ತಾ ಇಲ್ಲ, ಹಂಗಾಗಿ ನೀರು ಜಾಸ್ತಿ ನಿಲ್ತಾ ಇದೆ, ಇದರಲ್ಲಿ ಭೌತಿಕ ಗುಣರಚನೆಗಳು ವ್ಯತ್ಯಾಸವಾಗಿದೆ. ಅಂತ ಮಣ್ಣಿಗೆ ನಾವು ಏನ್ ಮಾಡಬೇಕು, ಬಸಿ ಕಾಲುವೆಗಳನ್ನ ಮಾಡೋದ್ರ ಮೂಲಕ ಇಲ್ಲ ಹಸಿರೆಲೆ ಗೊಬ್ಬರಗಳನ್ನ ಜಾಸ್ತಿ ಬೆಳೆದಾಗ ಏನಾಗುತ್ತೆ ಆ ಸಾವಯವ ಅಂಶ ಇರುತ್ತಲ್ಲ ಅದು ನಮಗೆ ನೀರನ್ನು ಹಿಡಿದಿಟ್ಕೊಳ್ಳೋ ಅಂತ ಕೆಪಾಸಿಟಿನ ಜಾಸ್ತಿ ಮಾಡೋದ್ರಿಂದ, ಈ ತರ ಮತ್ತೆ ಮರಳು ಮಿಶ್ರಿತ ಮಣ್ಣನ್ನಾಗಿ ಕನ್ವರ್ಟ್ ಮಾಡೋದ್ರಿಂದ ಎಲ್ಲಾನು ನಾವು ಆ ಗುಣಧರ್ಮಗಳನ್ನ ಚೇಂಜ್ ಮಾಡಬಹುದು. ಅದೇ ರೀತಿ ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾನು ಹೇಳ್ದಂಗೆ ಈಗ ರಸಸಾರ ಆಗಿರ್ಬೋದು ಅಥವಾ ವಿದ್ಯುತ್ ವಾಹಕತೆ ಆಗಿರ್ಬೋದು ಇವೆಲ್ಲವನ್ನು ಕೂಡ ಮಣ್ಣಿನ ಪರೀಕ್ಷೆನ ಮಾಡಿಸಿ ಅದರ ಆಧಾರದ ಮೇಲೆ ನಾವು ಮಣ್ಣು ಆರೋಗ್ಯಕರವಾಗಿದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೋಬಹುದು. ಹೇಗ್ ಮಾಡೋದು ಮಣ್ಣಿನ ಪರೀಕ್ಷೆ? ಎಲ್ಲಿ ಮಾಡ್ಕೊಡ್ತಾರೆ ಅದನ್ನ? ಈಗ ಮಣ್ಣಿನ ಪರೀಕ್ಷೆ ಅಂತಂದ್ರೆ ರೈತರು ಅವ್ರದ ಜಮೀನಿನಲ್ಲಿರುವ ಮಣ್ಣನ್ನ ತೆಗೆದುಕೊಂಡು ಬಂದು ಅದನ್ನ ನಮ್ಮ ಸಾಯಿಲ್ ಟೆಸ್ಟ್ ಲ್ಯಾಬೋರೇಟರಿಗಳಿರುತ್ತೆ, ಈಗ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ಸಾಯಿಲ್ ಟೆಸ್ಟಿಂಗ್ ಲ್ಯಾಬೋರೇಟರಿ ಅಂತ ಓಪನ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹ ಮಣ್ಣಿನ ಪರೀಕ್ಷೆನ ಮಾಡಿಕೊಡ್ತೇವೆ. ಆದ್ರೆ ರೈತರು ಅವ್ರದೇ ಜಮೀನಿನ ಮಣ್ಣಿನ ಮಾದರಿಗಳನ್ನ ತೆಗೆದುಕೊಂಡು ಬಂದ್ರೆ ಮಾತ್ರ ನಾವು ಮಣ್ಣಿನ ಪರೀಕ್ಷೆನ ಮಾಡಿಕೊಡ್ತೇವೆ. ಮಣ್ಣಿನ ಮಾದರಿಯನ್ನ ತೆಗೆದುಕೊಂಡು ಬರಬೇಕು, ಎಷ್ಟು ಒಂದು ಮೇಲ್ಗಡೆ ಒಂದು ಸ್ವಲ್ಪ ಮಣ್ಣು ತಗೊಂಡ್ಬಂದ್ರೆ ಸಾಕಾಗತ್ತಾ? ಇಲ್ಲ ಇಲ್ಲ, ಮಣ್ಣು ಮಾದರಿ ಸಂಗ್ರಹಣೆಗೆ ಮುಖ್ಯವಾದ ಒಂದು ಪ್ರೊಸೀಜರ್ ಇದೆ, ಆ ವಿಧಾನನ ಅನುಸರಿಸಿಕೊಂಡು ರೈತರು ಮಣ್ಣಿನ ಮಾದರಿಗಳನ್ನ ತೆಗೆದುಕೊಂಡು ಬರಬೇಕಾಗುತ್ತೆ. ಈಗ ಒಂದು ನಾವು ಎಕರೆನಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿಸ್ತಿದೀವಿ ಅಂತಂದ್ರೆ ಅದರಲ್ಲಿ ಮಣ್ಣಿನ ಗುಣಧರ್ಮದ ಮೇಲೆ ನಾವು ಜಾಗಗಳನ್ನ ಗುರುತು ಮಾಡ್ಕೋಬೇಕಾಗುತ್ತೆ. ಈಗ ಒಂದೇ ಎಕರೆನಲ್ಲಿ ಅಡಿಕೆ ಮತ್ತೆ ಬೇರೆ ಬೆಳೆ ಎರಡು ಬೆಳೆಗಳು ಅಥವಾ ಮೂರು ಬೆಳೆಗಳಿದ್ದಾಗ ಏನ್ ಮಾಡ್ಬೇಕಂದ್ರೆ ಆಯಾ ಬೆಳೆಗಳಿಗೆ ಅನುಸಾರವಾಗಿ ಸಪರೇಟ್ ಆಗಿ ನಾವು ಮಣ್ಣಿನ ಮಾದರಿನ ತರಬೇಕಾಗುತ್ತೆ. ಅಥವಾ ಈಗ ಮಣ್ಣು ಇಳಿಜಾರು, ತುಂಬಾ ಇಳಿಜಾರು ಪ್ರದೇಶ ಇತ್ತಂದ್ರೆ ಮೇಲ್ಗಡೆ ಮಣ್ಣು ಏನು ನಮ್ಗೆ ಎತ್ತರ ಪ್ರದೇಶದಲ್ಲಿ ಕಂಡು ಬರುವಂತಹ ಮಣ್ಣಿನಲ್ಲಿ ಕೊಚ್ಚಿ ಹೋಗೋದ್ರಿಂದ ಅಥವಾ ಇದು ಸವಕಳಿ ಆಗೋದ್ರಿಂದ ಮೇಲ್ಮಣ್ಣು ನಮಗೆ ಅದರಲ್ಲಿ ಸಿಗೋದಿಲ್ಲ. ಹಂಗಾಗಿ ಅಲ್ಲಿ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಇರುತ್ತೆ. ತಳಭಾಗದಲ್ಲಿ ಇರುವಂತಹ ಪ್ರದೇಶದಲ್ಲಿ ನಮಗೆ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಇರುತ್ತೆ. ಹಂಗಾಗಿ ನಾವು ಏನ್ ಮಾಡಬೇಕು, ಎತ್ತರ ಪ್ರದೇಶಕ್ಕೆ ಸಪರೇಟ್ ಆಗಿ ಅಥವಾ ತಗ್ಗು ಪ್ರದೇಶಕ್ಕೆ ಸಪರೇಟ್ ಆಗಿ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಬೇಕು. ಮತ್ತೆ ನಮಗೆ ಕೆಲವು ಸಾರಿ ಒಂದೇ ನೀವು ಜಮೀನಲ್ಲಿ ನೋಡಿರಬಹುದು, ಕೆಲವು ಕಡೆ ಕೆಂಪು ಮಣ್ಣಿರುತ್ತೆ, ಕೆಲವು ಕಡೆ ಕಪ್ಪು ಮಣ್ಣಿರುತ್ತೆ. ಅಂತ ಪ್ರದೇಶಗಳಲ್ಲಿ ಕೂಡ ನಾವು ಕೆಂಪು ಮಣ್ಣಿಗೆ ಸಪರೇಟ್ ಆಗಿ ಕಪ್ಪು ಮಣ್ಣಿಗೆ ಸಪರೇಟ್ ಆಗಿ ಮಣ್ಣು ಪರೀಕ್ಷೆ ಮಾಡಿಸಬೇಕಾಗುತ್ತೆ. ಈಗ ಬೆಳೆ ನಾನು ಹೇಳಿದಂಗೆ ಒಂದು ಎಕರೆನಲ್ಲಿ ನೀವು ಕಡಿಮೆ ಅಂದ್ರೂ 8-10 ಜಾಗಗಳನ್ನ ಗುರುತು ಮಾಡ್ಕೋಬೇಕು. ಈ ಜಾಗಗಳ ಹೆಂಗಿರ್ಬೇಕು ಅಂತಂದ್ರೆ ಬದುಗಳಿಂದ ದೂರ ಇರಬೇಕು, ರಸ್ತೆ ಬದಿಯಿಂದ ದೂರ ಇರಬೇಕು, ಆಮೇಲೆ ನೀರು ಜಾಸ್ತಿ ನಿಲ್ಲುವಂತ ಪ್ರದೇಶಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬಾರದು. ಆಮೇಲೆ ಗಿಡಗಳು ಇತ್ತಂತಂದ್ರೆ ಈಗ ಅಡಿಕೆಯಲ್ಲಾಗಿರ್ಬೋದು, ಅಡಿಕೆ ಒಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಿಮಗೆ ವರ್ಷ ಪೂರ್ತಿ ಅದು ಬೆಳೆ ಇರುತ್ತೆ. ಹಂಗಾಗಿ 4 ಗಿಡದ ಮಧ್ಯಭಾಗವನ್ನು ಆರಿಸ್ಕೋಬೇಕಾಗುತ್ತೆ. ಈಗ ಭತ್ತ ಅಥವಾ ಏಕವಾರ್ಷಿಕ ಬೆಳೆಗಳು ಏನಿರುತ್ತೆ ಆ ಬೆಳೆಗಳಲ್ಲಿ ನೀವು ಒಂದು ಬೆಳೆನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅಥವಾ ಮುಕ್ತಾಯವಾದ 2-3 ಆದ್ಮೇಲೆ ನೀವು ಮಣ್ಣಿನ ಪರೀಕ್ಷೆ ಮಾದರಿನ ಸಂಗ್ರಹಣೆ ಮಾಡ್ಕೋಬಹುದು. ಈ ತರ 8 ಜಾಗಗಳಿಗೆ ಗುರ್ತು ಮಾಡಿಕೊಂಡು ಅಂತ ಜಾಗಗಳಲ್ಲಿ ನೀವು ಒಂದು ಈಗ ಬೇರಿನ ಆಧಾರದ ಮೇಲೆ, ಈಗ ಕೆಲವು ಏನಾಗಿರುತ್ತೆ ತುಂಬಾ ಡೀಪ್ ರೂಟೆಡ್ ತುಂಬಾ ಆಳವಾಗಿ ತಾಯಿ ಬೇರು ಹೋಗಿರುತ್ತೆ, ಕೆಲವು ಏಕದಳ ಬೆಳೆಗಳಲ್ಲಿ ತಂತು ಬೇರು ಮೇಲ್ಗಡೆನೆ ಇರೋದ್ರಿಂದ ಅವು ಆಧಾರದ ಮೇಲೆ ಏನಂತಂದ್ರೆ ತುಂಬಾ ಆಳವಾಗಿ ಹೋಗೋ ಬೇರುಗಳು ಅಲ್ಲಿಂದನೂ ಕೂಡ ಪೋಷಕಾಂಶಗಳನ್ನ ಹೀರ್ಕೊಂತಾ ಇರ್ತವೆ. ನಾವು ಅಂತ ಕಡೆಗಳಲ್ಲಿ ಬರೀ ಮೇಲ್ಮಣ್ಣನ್ನಷ್ಟೇನೆ ಟೆಸ್ಟ್ ಮಾಡಿದಾಗ ನಮಗೆ ಆ ಪೋಷಕಾಂಶಗಳ ಲಭ್ಯತೆ ಕರೆಕ್ಟ್ ಆಗಿ ಗೊತ್ತಾಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಬೇರಿನ ಆಳದ ಆಧಾರದ ಮೇಲೆ ನಾವು ಎಷ್ಟು ಆಳದಿಂದ ಮಣ್ಣನ್ನು ತೆಗಿಬೇಕು ಅನ್ನೋದನ್ನ ನಿರ್ಧರಿಸಬೇಕು. ಈಗ ಏಕವಾರ್ಷಿಕ ಬೆಳೆಗಳಲ್ಲಿ 30 ಅಂದ್ರೆ 1/2 ಆಳದಿಂದ 3/4 ಆಳದವರೆಗೆ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಬಹುದು. ತುಂಬಾ ಆಳ ಇರುವಂತಹ ಗಿಡಗಳಿಗೆ ನೀವು 45-60 ಅಂದ್ರೆ 2 ಆಳದವರೆಗೂ ಕೂಡ ನೀವು ಮಣ್ಣಿನ ಸಂಗ್ರಹಣೆ ಮಾಡಬೇಕಾಗುತ್ತೆ. ಇದು ಮಾಡುವಾಗ ಮೊದಲು ಮೇಲ್ಮಣ್ಣನ್ನ ಏನು ಗುದ್ಲಿಯಿಂದ ಅದರ ಮೇಲ್ಗಡೆ ಇರುವ ಕಳೆಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಕೆತ್ತಿ ತೆಗಿಬೇಕು. ಅದಾದ್ಮೇಲೆ ವಿ ಅಥವಾ ಯು ಆಕಾರದಲ್ಲಿ ನಾವು ಗುದ್ಲಿಯಿಂದ ಆ ಮಣ್ಣನ್ನ ಕೆತ್ತಿ ತೆಗಿಬೇಕಾಗುತ್ತೆ. ಆ ಬಂದಂತಹ ಮಣ್ಣನ್ನ ತೆಗೆದಾಕ್ಬಿಟ್ಟು 2 ದಡಗಳಿಂದ ಮೇಲಿಂದ ಕೆಳಗಳವರೆಗೂ ಆ ಮಣ್ಣನ್ನು ತೆಗೆದುಕೊಂಡು ಅದೇ ರೀತಿ ಈ ತರ 8 ಜಾಗದಲ್ಲಿ ಅಷ್ಟು ಮಣ್ಣನ್ನು ತಗೋಬೇಕು. ನಮಗೆ ಒಂದೊಂದ್ ಕಡೆನೂ 1/2 ಮಣ್ಣು ಅಂತಂದ್ರೆ ಒಂದು 8 ಕಡೆಯಿಂದ ನಮಗೆ ಒಂದು ಕಡಿಮೆ ಅಂದ್ರೂ 5-6 ಮಣ್ಣು ಸಿಗುತ್ತೆ. ನಮಗೇನಂತಂದ್ರೆ ಟೆಸ್ಟ್ ಮಾಡೋದಿಕ್ಕೆ 1/2 1 ಮಣ್ಣು ಸಾಕಾಗುತ್ತೆ. ಅದಕ್ಕೋಸ್ಕರ ನಾವು ಆ ಅಷ್ಟು ಮಣ್ಣನ್ನ ನಾವು ಏನ್ ಮಾಡ್ಬೇಕಂದ್ರೆ ಒಂದು ಪೇಪರ್ ಮೇಲೆ ಅಥವಾ ಒಳ್ಳೆಯ ಆಳೆ ಮೇಲೆ ಹರಡ್ಕೊಂಡ್ಬಿಟ್ಟು ಅದನ್ನ ಚತುರ್ಭುಜ ವಿಂಗಡಣೆ ಅಂತ ಕರಿತೇವೆ. ಇದು ಏನು ಅಂತಂದ್ರೆ ನಮಗೆ ಅಷ್ಟು ಮಣ್ಣನ್ನ ನಮಗೆ 1/2 ತರೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಅಷ್ಟು ಮಣ್ಣು ಕೂಡ ಒಂದು ಕ್ಲೀನ್ ಆಗಿ ಮಿಕ್ಸ್ ಆಗೋದಿಕ್ಕೆ, ಕಾಂಪೋಸಿಟ್ ಸಾಯಿಲ್ ಅಂತ ಕರಿತೇವೆ, ಆತರ ಮಿಕ್ಸ್ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಈ 4 ಒಂದು ಆಳೆ ಮೇಲೆ ಹಾಕೊಂಡು 4 ಭಾಗ ಮಾಡಿಕೊಂಡು ಪ್ರತಿ ಸಾರಿ ವಿರುದ್ಧ ದಿಕ್ಕಿನ 2 ಭಾಗಗಳನ್ನ ರಿಮೂವ್ ಮಾಡ್ತಾ ಬರಬೇಕು, ತೆಗೆದಾಕ್ತಾ ಬರಬೇಕು. ಏನ್ ಮತ್ತೆ ಉಳಿಯುತ್ತಲ್ಲ 2 ಭಾಗ, ಆ 2 ಭಾಗನ ಮತ್ತೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು 4 ಭಾಗ ಮಾಡ್ಕೊಂಡು ಮತ್ತೆ ಆಪೋಸಿಟ್ 2 ವಿರುದ್ಧ ದಿಕ್ಕಿನ ಮಣ್ಣನ್ನ ತೆಗೆದಾಕ್ತಾ ಬರಬೇಕು. ಈ ತರ ಮಾಡಿಕೊಂಡು ನಮಗೆ ಬರುವಂತಹ ಲಾಸ್ಟ್ ಅಲ್ಲಿ ಉಳಿಯುವಂತಹ 1/2 ಮಣ್ಣನ್ನ ನಾವು ಪರೀಕ್ಷಾ ಕೇಂದ್ರಗಳಿಗೆ ತರಬೇಕಾಗುತ್ತೆ. ಈ ತರಕ್ಕಿಂತ ಮುಂಚೆ ಏನಾದರೂ ತೇವಾಂಶ ತುಂಬಾ ಜಾಸ್ತಿ ಇತ್ತಂದ್ರೆ ನೆರಳಲ್ಲಿ ಒಣಗಿಸಿಕೊಂಡು ಅದನ್ನ ಒಳ್ಳೆಯ ಪ್ಲಾಸ್ಟಿಕ್ ಅಥವಾ ಬಟ್ಟೆ ಚೀಲಗಳಲ್ಲಿ ಹಾಕೊಂಡು ರೈತರು ತಮ್ಮ ವಿಳಾಸನ ಆಮೇಲೆ ಬೆಳೆ ಏನ್ ಬೆಳಿಬೇಕಂತಿದ್ದಾರೆ ಅದನ್ನೆಲ್ಲಾನು ಕೂಡ ಬರ್ಕೊಂಡು ತಗೊಂಡ್ಬಂದು ಪರೀಕ್ಷಾ ಕೇಂದ್ರಗಳಿಗೆ ಕೊಟ್ಟರೆ ನಾವು ಪರೀಕ್ಷೆ ಮಾಡಿ ಅದರಲ್ಲಿ ಇರುವಂತಹ ಪೋಷಕಾಂಶಗಳನ್ನ ಏನ್ ಬೆಳಿಬೇಕಂತಿರ್ತಾರೆ ಆ ಬೆಳೆಗೆ ಅನುಗುಣವಾಗಿ ಶಿಫಾರಸ್ನ ಮಾಡ್ತೇವೆ ಗೊಬ್ಬರಗಳನ್ನ. ಅಂದ್ರೆ ರೈತರು ಮಣ್ಣಿನ ಮಾದರಿಯನ್ನ ತೆಗಿಬೇಕಾದ್ರೆ ಕೆಲವೊಂದು ನಿಗಾ ವಹಿಸಬೇಕು. ಈಗ ತಮ್ಮ ಜಮೀನು ಸಮತಟ್ಟಾಗಿದೆಯಾ ಅಥವಾ ದಿಬ್ಬಗಳಿವೆಯೋ ತಗ್ಗಿದೆಯೋ ನೋಡ್ಬಿಟ್ಟು ಒಟ್ಟಾರೆಯಾಗಿ ತಾವು ಮಣ್ಣಿನ ಮಾದರಿ ಏನ್ ತೆಗಿತಾರೆ ರೈತರು ಅದು ಒಟ್ಟಾರೆ ಜಮೀನಿನ ಪ್ರಾಥಮಿಕವಾದಂತಹ ಮಾದರಿ ಆಗಿರಬೇಕು. ಹಾಗಾಗಿ ತಾವು ಹೇಳಿದಾಗೆ ಒಂದು 10 ಜಾಗದಲ್ಲಿ ಅದನ್ನ ಗುರುತು ಮಾಡಿಕೊಂಡು ಮೇಲ್ಭಾಗದ ಮಣ್ಣನ್ನ ತೆಗೆದುಬಿಟ್ಟು ಅದು ತೋಟಗಾರಿಕಾ ಬೆಳೆನೋ ಅಥವಾ ಆಹಾರದ ಬೆಳೆ ಬೆಳೀತಾ ಇದ್ದಾರೋ ಆ ತರದಕ್ಕೆ ಅನುಗುಣವಾಗಿ ಅದು ಎಷ್ಟು 2 ಆಳದಲ್ಲಿ ಮಣ್ಣನ್ನ ತೆಗಿಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಒಂದು 10 ಭಾಗದಲ್ಲಿ ತೆಗೆದು ಅದಷ್ಟು ಮಿಶ್ರಣ ಮಾಡಬೇಕು ಅಲ್ವಾ ರೇಖಾ ಅವರೇ? ಹೌದು. ಮತ್ತೆ ಇನ್ನೊಂದೇನಂದ್ರೆ ರೈತರು ಕೆಲವು ಸಾರಿ ಏನ್ ಮಾಡ್ತಾರೆ ಗೊಬ್ಬರ ಹಾಕಿದ ತಕ್ಷಣನೇ ಮಾದರಿನ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇದು ತಪ್ಪು. ಯಾಕಂದ್ರೆ ನಮಗೆ ಆ ಟೈಮಲ್ಲಿ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಅಧಿಕವಾಗಿ ಕಂಡುಬರೋದ್ರಿಂದ ಆ ನಿಜವಾದ ಮಣ್ಣಿನ ಪೋಷಕಾಂಶಗಳ ಲಭ್ಯತೆ ಏನಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಎಲ್ಲನೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಗೊಬ್ಬರನ ಹಾಕೋದಕ್ಕಿಂತ ಮುಂಚೆ ಮಣ್ಣು ಮಾದರಿನ ಸಂಗ್ರಹಣೆ ಮಾಡೋದು ತುಂಬಾ ಮುಖ್ಯ. ಈ ರೀತಿಯಾಗಿ ಸಂಗ್ರಹ ಮಾಡಿದಂತಹ ಸುಮಾರು ಒಂದು 10 ಕಡೆ ಸಂಗ್ರಹ ಮಾಡಿದಂತಹ ಒಂದು 10 ಮಣ್ಣನ್ನ ಅದನ್ನ ಸರಿಯಾಗಿ ಮಿಶ್ರಣ ಮಾಡಿ ಅದು ತಾವು ಹೇಳಿದಾಗೆ ಚತುರ್ಭುಜ ವಿಂಗಡಣೆ ಮಾಡಿಕೊಂಡು ಅದನ್ನ ಸುಮಾರು ಅದೇ ರೀತಿಯಾಗಿ ಅದು ವಿರುದ್ಧ ದಿಕ್ಕಿನಲ್ಲಿರುವಂತದ್ದು ಅಥವಾ ಅಪೋಸಿಟ್ ಸೈಡ್ ಅಂತ ಏನ್ ಹೇಳ್ತಾರಲ್ಲ ಅದನ್ನ ಆ ತರ ತೆಗೆದುಬಿಟ್ಟು ಸುಮಾರು ಒಂದು 1/2 ಅದನ್ನ ಇಳಿಸಬೇಕು. ಇಳಿಸಿ ಅದನ್ನ ಶುದ್ಧವಾದ ಒಂದು ಕವರ್ ನಲ್ಲಿ ಹಾಕಿ ಪ್ಯಾಕೆಟ್ ಮಾಡಿ ವಿವರವನ್ನೆಲ್ಲ ಬರೀಬೇಕು. ಏನೇನ್ ವಿವರ ಅಂತ ಮತ್ತೊಮ್ಮೆ ಹೇಳ್ತೀರಾ? ರೈತರು ತಮ್ಮ ಹೆಸರು, ವಿಳಾಸ, ಸರ್ವೆ ನಂಬರು, ಜೊತೆಗೆ ಇಂದಿನ ಬೆಳೆ ಯಾವ್ದಿತ್ತು, ಮುಂದಿನ ಬೆಳೆ ಯಾವ್ದು ಬೆಳಿಬೇಕಂತಿದ್ದಾರೆ ಇಷ್ಟನ್ನ ತಗೊಂಡ್ಕೊಂಡು ಬರಬೇಕು. ಜೊತೆಗೆ ದೂರವಾಣಿ ಸಂಖ್ಯೆ ಇದ್ರೆ ಒಳ್ಳೇದು. ಇದರ ಜೊತೆಗೆ ಎಲ್ಲೆಲ್ಲಿ ಮಣ್ಣಿನ ಮಾದರಿಯನ್ನ ತೆಗೆಯಬಾರದು ಅನ್ನೋದನ್ನ ಇನ್ನೊಂದ್ಸರಿ ಹೇಳ್ಬಿಡ್ತೀರಾ? ಈಗ ರಸ್ತೆ ಬದುಗಳಲ್ಲಿ ಹತ್ರ ಇರುವಂತಹ ಮತ್ತೆ ಅಥವಾ ಬದುಗಳ ಹತ್ತಿರ ತೆಗಿಬಾರ್ದು. ಆಮೇಲೆ ಬೋರ್ವೆಲ್ಗಳು ನೀರು ಹೆಚ್ಚಾಗಿ ನಿಲ್ಲುವಂತಹ ಪ್ರದೇಶಗಳಲ್ಲಿ ತೆಗಿಬಾರ್ದು. ಆಮೇಲೆ ಕೆಲವು ಸರಿ ಏನ್ ಮಾಡಿರ್ತಾರೆ ರೈತರು, ಕೊಟ್ಟಿಗೆ ಗೊಬ್ಬರನ ಒಂದ್ ಕಡೆ ಒಟ್ಟಿರ್ತಾರೆ, ಅಂತ ಕಡೆಗಳಲ್ಲಿ ಮಣ್ಣಿನ ಮಾದರಿ ಸಂಗ್ರಹಣೆ ಮಾಡಬಾರ್ದು. ಆಮೇಲೆ ಗೊಬ್ಬರವನ್ನು ಹಾಕಿರೋ ಕಡೆ, ಈಗ ಅಕಸ್ಮಾತ್ ಗೊಬ್ಬರ ಅಕಸ್ಮಾತ್ ಹಾಕಿದ್ರು ಅಂದ್ರೆ ಅದರಿಂದ ದೂರದಲ್ಲಿ ಕೂಡ ತೆಗಿಬಹುದು. ಅಂದ್ರೆ ತುಂಬಾ ದಿನ ಆದ್ಮೇಲೆ ತೆಗಿತೀವಿ ಅಂತಂದ್ರೆ ತುಂಬಾ ದೂರದಲ್ಲಿ ತೆಗಿಬೇಕಾಗುತ್ತೆ. ಮತ್ತೆ ನೆರಳು ಬೀಳುವಂತಹ ಪ್ರದೇಶದಲ್ಲಿ ಕೂಡ ತೆಗಿಬಾರ್ದು, ಮರದ ನೆರಳು ಬೀಳಬಾರ್ದು, ಅಂತ ಪ್ರದೇಶಗಳಲ್ಲಿ ತೆಗೆಯಿದ್ರೆ ಒಳ್ಳೇದು. ಈ ರೀತಿಯಾಗಿ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಆರೋಗ್ಯವಾದ ಮಣ್ಣು ಯಾವುದು, ನಮ್ಮ ಮಣ್ಣಿನಲ್ಲಿ ಏನೇನು ಕೊರತೆ ಇದೆ ಅನ್ನೋದನ್ನೆಲ್ಲ ರೈತರು ಕಂಡಿಡ್ಕೊಳ್ಳೋದಕ್ಕೆ ಅನುಕೂಲ. ಮತ್ತೆ ಈ ಮಣ್ಣಿನ ಮಾದರಿಯನ್ನ ತೆಗೆದಕ್ಕೆ ಸೂಕ್ತವಾದ ತಿಂಗಳು ಯಾವ್ದು ರೇಖಾ ಅವರೇ? ಈಗ ರೈತರು ಅವ್ರ ಬೆಳೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ಈಗ ಎಲ್ಲರೂ ಏನ್ ಮಾಡ್ತಾರೆ, ಮುಂಗಾರಿಗಿಂತ ಮುಂಚೆ ಮಣ್ಣು ಮಾದರಿನ ತಗೊಂಡ್ರೆ ಒಳ್ಳೇದು. ಯಾಕಂತಂದ್ರೆ ಮಳೆ ಬಿದ್ದಾಗ ನಮಗೆ ತೇವಾಂಶ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ನಮಗೆ ಗೊಬ್ಬರಗಳನ್ನ ಹಾಕುವಂತಹ ಟೈಮ್ ಕೂಡ ಅದೇ ಆಗಿರೋದ್ರಿಂದ ನಾವು ಅದಕ್ಕಿಂತ ಮುಂಚೆ, ಮುಂಗಾರಿಗಿಂತ ಮುಂಚೆ ನಾವು ಈಗ ಫೆಬ್ರವರಿ ಮಾರ್ಚ್ ಅಲ್ಲೂ ಕೂಡ ಮಣ್ಣಿನ ಮಾದರಿಯನ್ನ ತಗೋಬಹುದು. ಬಟ್ ಏನಂತಂದ್ರೆ ಅವ್ರ ಬೆಳೆ ಮುಗ್ದಿರಬೇಕು ಮತ್ತೆ ಇನ್ನೊಂದು ಬೆಳೆನ ಸ್ಟಾರ್ಟ್ ಮಾಡೋ ತರ ಆಗಿರ್ಬೇಕಷ್ಟೇ. ಇದು ತೋಟಗಾರಿಕೆ ಮತ್ತೆ ಆಹಾರದ ಬೆಳೆ ಎರಡಕ್ಕೂ ಈಗ ಮಾರ್ಚ್ ಏಪ್ರಿಲ್ ಅಲ್ಲಿ ಅನುಕೂಲ ಅಂತೀರಾ ತೆಗೆದು ಪರೀಕ್ಷೆ ಮಾಡಿಸೋದು? ತೋಟಗಾರಿಕಾ ಬೆಳೆಗಳಲ್ಲೂ ಕೂಡ ನಾವು ಏನ್ ಈ ಮುಂಗಾರು ಬೀಳುವ, ನಾವು ಯಾವುದೇ ಗೊಬ್ಬರ ಕೊಡುವಾಗ ಸ್ವಲ್ಪ ತೇವಾಂಶ ಇರಬೇಕು. ಈಗ ನಮಗೆ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ನೀರಿನ ಅವಶ್ಯಕತೆ ಕಡಿಮೆ ಇರೋದ್ರಿಂದ ಮುಂಗಾರು ಒಂದು ಅದ ಮಳೆ ಬಂದ ತಕ್ಷಣ ರೈತರು ಎಲ್ಲರೂ ಕೂಡ ಗೊಬ್ಬರ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರಿಂದ ಆ ಟೈಮ್ಗಿಂತ ಮುಂಚೆ ನಮಗೆ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡೋದು ಒಳ್ಳೇದು. ಈ ರೀತಿ ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ತಕ್ಕಂಗೆ ತಮ್ಮ ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಇದೆ ಅನ್ನೋ ಆಧಾರದ ಮೇಲೆ ರಸಗೊಬ್ಬರವನ್ನು ಕೊಡೋದ್ರಿಂದ ಅನಾವಶ್ಯಕವಾಗಿ ಯಾರೋ ಪಕ್ಕದ ರೈತರು ಇಂಥ ಗೊಬ್ಬರ ಹಾಕ್ತಾ ಇದ್ದಾರೆ ನಾನು ಹಾಕ್ತೀನಿ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ, ಅದು ವ್ಯರ್ಥ ಮತ್ತೆ ಅದು ನಷ್ಟವೂ ಸಹ. ಹಾಗಾಗಿ ಈ ರೀತಿಯಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಸೂಕ್ತವಾದ ತಮ್ಮ ಬೆಳೆಗಳಿಗೆ ಸೂಕ್ತವಾದ ಗೊಬ್ಬರ ಕೊಡೋದ್ರಿಂದ ಅಧಿಕ ಇಳುವರಿಯನ್ನು ಪಡಿಬಹುದು ಮತ್ತೆ ಮಣ್ಣಿನ ಆರೋಗ್ಯವನ್ನು ಸಹ ಸುಧಾರಿಸಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಒಟ್ಟಾರೆಯಾಗಿ ಬೆಳೆ ಉತ್ಪಾದನೆಯಲ್ಲಿ ಮಣ್ಣಿನ ಆರೋಗ್ಯ ಬಹಳ ಪ್ರಮುಖವಾದದ್ದು. ಆ ಮಣ್ಣಿನ ಆರೋಗ್ಯವನ್ನ ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಮತ್ತು ಮಣ್ಣಿನಲ್ಲಿರುವಂತಹ ದೋಷಗಳನ್ನು ಕಂಡಿಡ್ಕೊಳ್ಳೋದು ಹೇಗೆ ಅನ್ನುವಂತಹ ಸವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಬೆಳೆ ಉತ್ಪಾದನೆಯಲ್ಲಿ ಮಣ್ಣಿನ ಆರೋಗ್ಯ ಮತ್ತು ನಿರ್ವಹಣೆ ಈ ಕುರಿತು ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾದ ಶ್ರೀಮತಿ ಎಂ ಎನ್ ರೇಖಾ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ ಎನ್ ಸುಬ್ರಹ್ಮಣ್ಯ. ಈಗ ಪರಿಸರ ಗೀತೆಗಳು. ಹುತಾತ್ಮರಿಗೆ ನಮನ ಸ್ಮರಿಸ ಬನ್ನಿರಿ ಆ ತ್ಯಾಗಿಗಳ ನೆನೆವ ಬನ್ನಿರಿ ಆ ಮಹಾತ್ಮರ ಆರಾಧಿಸಿ ಆ ಮಹಾನೀಯರ ಬಲಿದಾನಗೈದ ಮಹಾಪುರುಷರ ನಮನ ನಮನ ಹುತಾತ್ಮರಿಗೆ ನಮನ ನಮನ ನಮನ ಹುತಾತ್ಮರಿಗೆ ನಮನ. ಆತ್ಮರಿಗೆ ನಮನ. ಬನ್ನಿರಿ ಆತ್ಯಾಗಿಗಳ ನೆನವ ಬನ್ನಿರಿ ಆ ಮಹಾತ್ಮರ ಆರಾಧಿಸಿಯ ಮಹಾನೀಯರ ಬಲಿದಾನಗೈದ ಮಹಾಪುರುಷರ ನಮನ ನಮನ ಹುತಾತ್ಮರಿಗೆ ನಮನ ಹುತಾತ್ಮರಿಗೆ ನಮನ ನಮನ. ಪರಿಸರ ಗೀತೆಯನ್ನು ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ಕೋವಿಡ್ ಬಗ್ಗೆ ಭಯ ಬೇಡ, ಜಾಗ್ರತೆ ಇರಲಿ. ಬಾಯಿ ಮತ್ತೆ ಮೂಗು ಮುಚ್ಚುವಂತೆ ಕ್ರಮಬದ್ಧವಾಗಿ ಮಾಸ್ಕ್ ಧರಿಸಿ ಕೋವಿಡ್ ಅನ್ನು ಹೊಡೆದೋಡಿಸಿ. ಪರಿಸರ ರಕ್ಷಣೆ ನಮ್ಮೆಲ್ಲರ ಆದ್ಯತೆಯಾಗಲಿ. ಆಕಾಶವಾಣಿ ಭದ್ರಾವತಿ.